ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೋತೃಳೆ, ನಿಂಗೆ ಕೆಲ ಗೊತ್ತುಳನಕೆ ವಾರೋದಿ ನಾರಾಚೆ ಪಲಕ 9 ಗಂಟೆಕ್ ಪಿಂಜ ಬ್ಯಾಳಚ ವೈಪತ 5 ಗಂಟೆಕ್ ಪ್ರಸಾರ ಆಯ್ನುಂಡು ಕೊಡವಸಿರಿ ಕಾರ್ಯಕ್ರಮ. ನಾರಾಚರ ಕೊಡವಸಿರಿಲಿ ಬೋಜಿ ಬದುಕರ ಬಂಬಂಗ ನೇಚಿತ್ ಪೆರ್ಮೆಲು ಪೊಲಂದು ಬೋಜಿ ಬಾಳು ಕಟ್ಟಿಯಂಡ ಸಾಧಕಂಗಡ ಕೂಡ ನಡ್ತನ ತಕ್ಕಬಾಕನ ಕೌಪಿರ ಕಳಿ ವಾರೋದಿ ನಾರಾಚ ಪಲಕ 9 ಗಂಟೆಕ್ ಕೊಡವಸಿರಿಲಿ ಬೋಜಿ ಬದುಕರ ಬಂಬಂಗ ಮಾಲೆ. ಕೇಳುಗರೇ ಗಮನಿಸಿ, ಕೊಡವಸಿರಿ ಭಾನುವಾರ ಬೆಳಿಗ್ಗೆ 9 ಗಂಟೆಯ ಬದಲಾಗಿ 9:30 ಮಲ್ಲೆಂಗಡ ದಾದಾ ಬಿಳ್ಯಪ್ಪ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕೇಳಿ ಕೊಡವಸಿರಿ ಈ ಭಾನುವಾರ ಬೆಳಿಗ್ಗೆ 9:30. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮುಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮುಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಒತ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಶ್ರೀ ಬಗಂಡೀಶ್ವರ ಅವ್ವಾ ಕಾವೇರಿ ದೇವಾಲಯದಲ್ಲಿ 17 ಅಕ್ಟೋಬರ್ ಇರುಳು 7:21 ಸಲ್ಲುವ ಮೇಷಲಗ್ನಲ್ಲಿ ಜೀವನದಿ ಅವ್ವಾ ಕಾವೇರಿನ ತೀರ್ಥಕುಂಟಿಗೆಯಲ್ಲಿ ಮೂಲ ಕಾವೇರಿ ತುಲಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಆದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ್, ಶಾಸಕರು, ಜಿಲ್ಲಾಧಿಕಾರಿಗ, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟ ಅಧಿಕಾರಿ ವರ್ಗದವು ಹಾಜರಿದ್ದವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಡೆಯಿಂದ ಪ್ಯಾಟೆನ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ನಿನ್ನೆ ಶುಕ್ರವಾರ ವಿಶ್ವ ರ್ಯಾಬಿಸ್ ದಿನಾಚರಣೆ ಕಾರ್ಯಕ್ರಮ ನಡೆದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ಅವು ಮಾತಾಡ್ದೋ, ರ್ಯಾಬಿಸ್ ಒಂದು ರೋಗ ಆಗಿದ್ದು ಖ್ಯಾತ ವಿಜ್ಞಾನಿ ಲೂಯಿಸ್ ಪ್ಯಾಸ್ಚರ್ ರ್ಯಾಬಿಸ್ ರೋಗ ನಿರೋಧಕ ಲಸಿಕೆನ ಕೊಡುಗೆ ಆಗಿ ಜಗತ್ತಿಗೆ ನೀಡಿದೋ. ಇವರ ಮರಣದ ದಿನನ ಸೆಪ್ಟೆಂಬರ್ 28 ವಿಶ್ವ ರ್ಯಾಬಿಸ್ ದಿನಾಚರಣೆ ಆಚರಿಸಲಾದೆತ್ತ ಅವು ಹೇಳ್ದೋ. ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಕಡೆಯಿಂದ ಹಾಫ್ಕಾಮ್ಸ್ ನೂತನ ಹೈಟೆಕ್ ಮಾರಾಟ ಮಳಿಗೆನ ಶುರುವಿನ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ 18 ಮುಟ್ಟ 4 ದಿನಗಳ ಕಾಲ ಶೇಕಡ 10 ರಿಯಾಯಿತಿಲಿ ತರಕಾರಿ, ಹಣ್ಣು, ಸಾಂಬಾರ್ ಪದಾರ್ಥನ ಮಾರಾಟ ಮಾಡಲಾದೆ. ಜಾಸ್ತಿ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಪ್ರಯೋಜನ ಪಡ್ಕೊಳ್ಳೋ ಹಂಗೆ ಹಾಫ್ಕಾಮ್ಸ್ ಅಧ್ಯಕ್ಷರು ಕೇಳಿಕೊಂಡಳು. ಅರಣ್ಯದಂಚಿಲಿ ವಾಸ್ತು ಇದ್ದ ಬಡಜನರ ಮೂಲ ದಾಖಲೆಗಳಾದ ಆಧಾರ ಕಾರ್ಡ್, ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ಬ್ಯಾರೆ ಬ್ಯಾರೆ ದಾಖಲೆಗಳ ಇಲ್ಲದವಕ್ಕೆ ನಂಜರಾಯನಪಟ್ಟಣ ಗ್ರಾಮ ಪಂಚಾಯತ್ ವ್ಯಾಪ್ತಿಲಿ ಅವಶ್ಯ ಮೂಲ ದಾಖಲೆಗಳ ಒದಗಿಸಿಕೆ ವಿಶೇಷ ಶಿಬಿರ 27 ಆಯೋಜಿಸಲಾದೆತ್ತ. ಇಂದು ನಡೆದ ಹೊಸಪಟ್ಟಣ ಗ್ರಾಮದ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ ಕಡೆಯಿಂದ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಿಲ್ಲಾಧಿಕಾರಿಗ ಬನ್ವರ್ ಸಿಂಗ್ ಮೀನಾ ಅವು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ನಿನ್ನೆ ಪ್ಯಾಟೆನ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಚೇರಿ ಸಭಾಬಾಡಿಲಿ ವಿಶೇಷ ಸರ್ವಸದಸ್ಯರ ಸಭೆ ನಡೆದು ಈ ಸಭೆಗೆ ಹೊಸದಾಗಿ ಸೇರಿದ ಸದಸ್ಯರು ಸೇರಿದಂಗೆ ಎಲ್ಲಾ ಸರ್ವಸದಸ್ಯರು ಹಾಜರಿದ್ದು ಸಭೆಯ ನಿರ್ಣಯದ ಹಂಗೆ ಕೊಡವ ಭಾಷೆನ 8ನೇ ಪರಿಚ್ಛೇದಕ್ಕೆ ಸೇರಿಸಿಕೆ ಮನವಿ ಪತ್ರ ಹಂಗೆ ಅದಕ್ಕೆ ಸಂಬಂಧಿಸಿದ ಮಾಹಿತಿನ ದಾಖಲೆಗಳ ಪ್ರಧಾನಮಂತ್ರಿಗ ರಾಷ್ಟಪತಿಗ ಗೃಹ ಮಂತ್ರಿಗ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವಕ್ಕೆ ಕಳಿಸಿಕೆ ನಿರ್ಣಯ ಮಾಡಲಾಯಿತು. ಹಂಗೆ ಅಕ್ಟೋಬರ್ 22ರಂದು ಸಂಬಂಧಪಟ್ಟವಕ್ಕೆ ಖುದ್ದಾಗಿ ಸಲ್ಲಿಸಲಾದೇತ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಯೋಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಖ 17ರಂದು ಹಲ್ಲಿನ ಡಾಕ್ಟರ್ ಇರ್ದುಳೆ. ತಾರೀಖ 18ರಂದು ಕಾವೇರಿ ಸಂಕ್ರಮಣ ಪ್ರಯುಕ್ತ ಕ್ಲಿನಿಕ್ಗೆ ರಜೆ ಇದ್ದದೆತ್ತ ಪ್ರಕಟಣೆಗೆ ತಿಳಿಸಿಯೋಳು. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಕಡೆಯಿಂದ ನವೆಂಬರ್ ತಿಂಗಳಲ್ಲಿ ಜಿಲ್ಲಾ ಮಟ್ಟದ ಸಂಗೀತ ಕಾರ್ಯಕ್ರಮ ಆಯೋಜಿಸಿಯೋಳು. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವು ಸಂಘದ ಪ್ರಧಾನ ಕಾರ್ಯದರ್ಶಿ ವಿನ್ಸೆಂಟ್ 9448648404 ಸಂಪರ್ಕಿಸಿ ಹೆಸರನ್ನ ನೋಂದಾಯಿಸಿಕೊಳ್ಳಕ. ಕೊಡಗು ವಾಣಿಜ್ಯ ಮತ್ತೆ ಕಂಪ್ಯೂಟರ್ ವಿದ್ಯಾಶಾಲೆ ಸಂಸ್ಥೆಯಲ್ಲಿ ಜುಲೈ ತಿಂಗಳಲ್ಲಿ ನಡೆದ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಕಡೆಯಿಂದ ಬೆರಳಚ್ಚು ಶೀಘ್ರ ಲಿಪಿ ಗಣಕಯಂತ್ರ ಪರೀಕ್ಷೆಗೆ ಹಾಜರಾದ ಎಲ್ಲಾ ವಿದ್ಯಾರ್ಥಿಗ ಪಾಸಾಗಿದ್ದು ಶೇಕಡ 100 ಫಲಿತಾಂಶ ಸಿಕ್ಕಿತು. ಜನವರಿ 2023ರಲ್ಲಿ ಮಂಡಳಿಯಿಂದ ನಡೆಸುವ ಪರೀಕ್ಷೆಗೆ ಅಕ್ಟೋಬರ್ ಆಖೇರಿಗೆ ಮುಟ್ಟ ನೋಂದಣಿ ಮಾಡ್ಕನಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಪ್ರಾಂಶುಪಾಲರ್ ರಾಮ್ ಪ್ರಸಾದ್ ಅವರ 9448080803 ದೂರವಾಣಿನ ಸಂಪರ್ಕಿಸಕ. ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಮಡಿಕೇರಿ ಇವರ ವಾರ್ಷಿಕ ಮಹಾಸಭೆ ಅಕ್ಟೋಬರ್ 20ರಂದು ಹೊತ್ತಾರೆ 10:30 ಬಾಲಭವನ ಸಭಾಬಾಡಿಲಿ ನಡೆದಿದೆ. ಸಂಘದ ಅಧ್ಯಕ್ಷರು ತಿಳಿಸಿಯೋಳು. ಸಾರ್ವಜನಿಕ ಬ್ಯಾಂಕ್ಲಿ ನಿವೃತ್ತ ವೇತನ ಕುಟುಂಬ ಪಿಂಚಣಿ ಪಡೆಯುವ ಪಿಂಚಣಿದಾರರು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಜೀವಂತ ಪ್ರಮಾಣ ಪತ್ರ ನೀಡೋಕುತ್ತ ಸರ್ಕಾರ ಆದೇಶ ಹೊರಡಿಸಿತು. ಪಿಂಚಣಿದಾರರು ನವೆಂಬರ್ ತಿಂಗಳಲ್ಲಿ ಖಜಾನೆಗೆ ಸಲ್ಲಿಸುವಂಗೆ ಇಲಾಖೆನ ಜಂಟಿ ಕಾರ್ಯದರ್ಶಿಕ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಸೆಪ್ಟೆಂಬರ್ 29ರಂದು ನಿಧನರಾದ ಮದೇಗ್ರಾಮ ಬಿಸಿ ನಂದೀಶ ಅವರ ತಿಥಿಕರ್ಮಾಂತರ ಇದೇ 16ರಂದು ಭಾನುವಾರ ಪೂರ್ವಾಹ್ನ 11:00 ಮದೇಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ತಂದೆ ಬಿಸಿ ಚನ್ನಪ್ಪ, ಸಹೋದರರು, ಪತ್ನಿ ನಿಶಿತಾ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಭಿಲಾಷಿ ಸ್ಟೋರ್ ನಲ್ಲಿ ದೀಪಾವಳಿ ಮೇಘಾ ಸೇಲ್. ಸ್ಯಾಮ್ಸಂಗ್ ಕಂಪನಿಯ ಪ್ರಾಡಕ್ಟ್ ಗಳನ್ನು ಖರೀದಿಸುವಾಗ ಅಪ್ ಟು 20% ಕ್ಯಾಶ್ ಬ್ಯಾಕ್. 9 ಕೆಜಿ ಮೇಲೆ ಇರುವ ಫ್ರಂಟ್ ಡೋರ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ ಮೈಕ್ರೋ ಓವನ್ ಫ್ರೀ. ಬಜಾಜ್ ಫೈನಾನ್ಸ್ ಮುಖಾಂತರ ಈಸಿ ಇಎಂಐ ಸೌಲಭ್ಯ. ಎಕ್ಸ್ಚೇಂಜ್ ಆಫರ್ ಗಳು ನಿಮಗಾಗಿ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಮೇಕೇರಿ ಗ್ರಾಮ ಪಂಚಾಯತಿಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಇದೇ 17ರಂದು ಸೋಮವಾರ ಪೂರ್ವಾಹ್ನ 10:30 ಪಂಚಾಯಿತಿ ಆವರಣದಲ್ಲಿ ಅಧ್ಯಕ್ಷರಾದ ದಿನೇಶ್ ಬಿಬಿ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಸಲಾಗುವುದು. ಸಾರ್ವಜನಿಕರೆಲ್ಲ ಆಗಮಿಸುವಂತೆ ಮೇಕೇರಿ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಪೀನ್ಯಾ, ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಗ. ಕಾಲ್ 9741864856. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಆತ್ಮೀಯ ಶ್ರೋತೃಗಳೇ, ಇದೇ 21ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರಗೊಳ್ಳಲಿರುವ ಪತ್ರಾಧಾರಿತ ಪತ್ರಕಾರಂಜಿಗಾಗಿ ಈ ಬಾರಿಯ ವಿಷಯ ನಿಮ್ಮ ಕೈತೋಟದಲ್ಲಿ ಬೆಳೆದಂತಹ ಪುಷ್ಪಗಳನ್ನು ಹೇಗೆ ಪುಷ್ಪೋದ್ಯಮವನ್ನಾಗಿ ಪರಿವರ್ತಿಸಿಕೊಂಡಿದ್ದೀರಿ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಈ ತಿಂಗಳ 17 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ದೀಪಾವಳಿ ಹಬ್ಬದ ಬಟ್ಟೆಗಳ ವಿಶೇಷ ಕಲೆಕ್ಷನ್ ನಿಮಗಾಗಿ. ಖರೀದಿಗಾಗಿ ಬನ್ನಿ ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಹಲೋ ಪುಟಾಣಿಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-272-2200006. ನೆನಪಿಡಿ, ನಾಳೆ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಚಿಣ್ಣರ ಲೋಕ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ನಿಧನ ಸುದ್ದಿ. ಮೂಲತಃ ಚೆಟ್ಟಳ್ಳಿ ಕಾರಳನ ಪುತ್ತರಿರ ಪೌತಿ ಚಿಮ್ಮ ಪೂವಯ್ಯ ಅಂಡ್ ಪೊಣ್ಣು ಪಾರ್ವತಿ ಪಾರು ಅಯ್ಯಂಗ ಇಂದು ಮರಣಪಟ್ಟಿದೆ. ಅವರು ತಂಜಿ ಬೈತ್ರ ಪುತ್ತರಿರ ಪಾರ್ವತಿ ಪಾರು ತಾಮನೆ ಬಳ್ಳೆಪಂಡ ಅಯ್ಯಂಗಡ ಚಾವುಕೂಟೋಪಿನ ದಪನ ಕಾರ್ಯ ಚೆಟ್ಟಳ್ಳಿಲುಳ್ಳ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಾಳೆ 11 ಗಂಟೆಗೆ ನಡಪ. ಪಾಲಿಬೆಟ್ಟ ಅಬ್ಬರು ಚೆನ್ನಂಗಿ ಕೆರೆಮುಟ್ಲು ದಿವಂಗತ ಪೂವಯ್ಯ ಅವರ ಮಗ ಡಾಲು ಅವರು ಇಂದು ನಿಧನರಾದರು. 64 ವರ್ಷ ಪ್ರಾಯದ ಡಾಲು ಅವರ ಅಂತ್ಯಕ್ರಿಯೆ ನಾಳೆ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓರ್ಯನೊಳ್ಳು ಮಳವಂಡ ಗಾಯನ ದಿನೇಶ್. ಸುದೀರ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸರ್ವೇಕ್ಷಣಾ ಘಟಕ ಪಿಣ್ಯ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಆಜ್ಞೆಯಲ್ಲಿ ಸರ್ಕಾರಿ ಪಿಯು ಕಾಲೇಜಿನ ವಿಶ್ವ ರೇಬಿಸ್ ದಿನಾಚರಣೆ ನಡೆದಿತ್ತು. ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ತಕ್ ಬಂದಿದ್ದು ರೇಬಿಸ್ ಕಾಯಿಲೆ ಬಪ್ಪಾಂಗ ಮುಪ್ಪಡೆ ರೋಗ ನಿರೋಧಕ ಚೂದು ಮದ್ನ ಅಡಿಚುಡು ಕೊಡಗು ಜಿಲ್ಲೆಯಲ್ಲಿ ಇಲ್ಲಿ ಕೆತ್ತನ ಎದೆ ರೇಬಿಸ್ ಕಾಯಿಲೆ ಪತ್ತೆ ಆಯಿತಲ್ಲ ಎಂದು ಅಣ್ಣಿಚಿ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚೇತನ್ ತಕ್ ಬಂದಿತ್ತು ರೇಬಿಸ್ ಕಾಯಿಲೆ ಜಾಗತಿಕವಾಯಿತು 55 ಲಕ್ಷ ಜನ ಚತನುಂಡು ನಂಗರ ದೇಶದಲ್ಲಿ 20,000 ಜನ ಪ್ರಾಣ ಕಳೆದಿತ್ತು ಎದೆ ನಾಯಿ ಕಚ್ಚದು 10 ನಿಮಿಷ ಆ ಜಾಗತ್ನ ನಲ್ಲ ನೀರು ಇಲ್ಲೇಂಗಿ ಸೋಪುಲ್ಲ ಕತ್ತೊಂಡು ಅಲ್ಲಿಂದ ಆಸ್ಪತ್ರೆಗೆ ಪೋಯಿತು ಚೂದು ಮದ್ನ ಪಡೆದವಳು ಅಲ್ಲೇ ಚಾಕ ನಾಯಿಯಕ್ಕೂ ತಪ್ಪತೆ ಚೂದು ಮದ್ನ ಕೊಡ್ಕೊಂಡು ಒಂದು ಅವು ಅಣ್ಣಿಚಿ. ಕರ್ನಾಟಕ ಕೊಡವು ಸಾಹಿತ್ಯ ಅಕಾಡೆಮಿರ ಆದ್ಮೇಲೆ ಮಡಿಕೇರಿಯ ಕರ್ನಾಟಕ ಕೊಡವು ಸಾಹಿತ್ಯ ಅಕಾಡೆಮಿ ಕಚೇರಿ ಸಭಾಬಡಿಯಲ್ಲಿ ವಿಶೇಷ ಸರ್ವ ಸದಸ್ಯಗಳ ಸಭೆ ನಡೆದಿತ್ತು. ಸಭೆಯಲ್ಲಿ ಪುದ್ಯದಾಯಿತು ಕೂಡ ಸದಸ್ಯಂಗ ಕೂಡಿ ಅಡಿತಿಂಜತ್ತು ಸಭೆಯ ನಿರ್ಣಯ ಪೋಲೆ ಕೊಡವು ಪಾಚಿನ ಅಟ್ಟನೆ ಪರಿಚದನಕ್ಕೆ ಕೂಟಕ್ಕೆ ಮನವಿ ಪತ್ರ ಪಿಣ್ಯ ಅದಂಗ ಸಂಬಂಧಪಟ್ಟ ಮಾಹಿತಿ ದಾಖಲನ್ನ ಪ್ರಧಾನಮಂತ್ರಿ, ರಾಷ್ಟಪತಿ, ಕೇಂದ್ರ ಗೃಹ ಸಚಿವ ಅನ್ನನೆ ಬೋರೆ ಬೋರೆ ಸದಸ್ಯ ಸಚಿವಾಂಗಕ್ಕೆ ಐಪನಕ್ಕೆ ಅನ್ಯಡತ್ತು ಅನ್ನನೆ ಇದೇ ಅಕ್ಟೋಬರ್ 20 ಮಾನ್ಯ ಮುಖ್ಯಮಂತ್ರಿ ಅನ್ನನೆ ಬೋರೆ ಬೋರೆ ಸಚಿವಾಂಗಕ್ಕೆ ಖುದ್ದಾಯಿತು ಪೋಯಿತು ಮನವಿ ಕಾಗದ ಕೊಡುಪ ಅಂದ್ರೆ ಕರ್ನಾಟಕ ಕೊಡವು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅರಿಚಿಟ್ಟಿತ್ತು. ಮತ್ತೊಂದು 14 ತಿಂಗಳಾಚೆ ನಡಪಂತ ಅವ ಕಾವೇರಿದ ತೀರ್ಥೋದ್ಭವ ಸಂದರ್ಭತ್ತು ಕಾನೂನು ಸುವ್ಯವಸ್ಥೆನ ಕರ್ತವ್ಯಕ್ಕಾಯಿತು ಅಂದ